ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ. ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ. ಕುಲುಮೆಗೆ ಉಸಿರನೂ ಕೈಗೆ ಮಣಿ ಮುಳೆತ್ತಿದ ಮದಿಗೋದಣ್ಣ ಬರ್ತಿಲ್ಲ ಮದಿಗೋದಣ್ಣ ಬರ್ತಿಲ್ಲ ಬಸರೂರ ಹೂವ ಕಂಡಣ್ಣ ಜಗದೀರ ಬರದೆ ಕವಲು ಆ ಕವಲು ದಾರಿಗೆ ಕವಲ ಮರುಭೂಮಿಯಲ್ಲಿ ಹೆಜ್ಜೆ ಎಗುರುತು ಆ ಗುರುತೆ ನಿನ್ನಯ ನೆರಳ I'm not afraid to die. ಸೋತೆ ಕೆಳದಿಂದಲೇ ಮೆರವಣಿಗೆ ಬಿಸಿಲಿಗೆ ಅಂಗಿ ತೊಡಿಸಿದ ರೀತಿ ಹಗಲಿಗಳು ನನ್ನೊಳಗೆ ಮನೆ

ಕಾಡಿನ ಕನಸು ಕಾಣುತ್ತ ಇಡೀ ಬದುಕಿದು ಹಿಡಿ ಒಲವಿಗೆ ಸೀಮಿತ ಕ್ಷಣ ಪ್ರತಿ ಕ್ಷಣ ತವಕದ ಗುಣ ಎಂಥ ಅದ್ಭುತ ಕಣ ಕಣದನು ನಿನದೆಯ ಸೆಳೆತ ಹುಟ್ಟಿದವ ನಾನೇ ಒಬ್ಬ ಜನಾನೋ ಒಬ್ಬ ಮನುಜ ತಪ್ಪೇನು ಒಪ್ಪೇನು ನೀರಬೇಡ ದೂರ ನೀಲ ಕದಕಲ ಇರೋ ಸಂತೋಷ ಸಕಲ ತರೋದ ಬಿಡೋದ ನಿನ್ನ ಪಾದದಡಿಗೆ ಒಂದೊಂದು ಹೆಜ್ಜೆ ನಾನಿಡಲು ನೀವು ಎಂದೆಂದು ಕಾವಲಿಗೆ ಇರುವೆ ನಾನು ನಿನ್ನ ಹೊಣೆ ನಂದೇ ಕಳೆಯದೇ ನೀಯಾದರೂ ಜಗದಲ್ಲಿರೋ ಹುಚ್ಚರಲಿ ನಾನೂ ಒಬ್ಬ ನಿನಗಂತಲೇ ಹುಟ್ಟಿದವ ನಾನೇ ಒಬ್ಬ ಜೋಪಾನ ಮಾಡುವೆನು ತುಂಬಾ ತುಂಬಾ ಜೀವಮಾನವೆಲ್ಲವ ನೀನು ಪ್ರೀತಿ ಸಾಲ ಇನ್ನೇನು ಬೇಡ ಇಷ್ಟು ಬೇಡಿಕೆ